ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಅಂತರ್ಜಲದ ಹುಡುಕಾಟ ಹಾಗೂ ಕೊಳವೆ ಬಾವಿಗಳ ಸಮಸ್ಯೆ ಕುರಿತಂತೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಬೆಳೆಗಾರರಾದ ಕೆ ಅಬ್ದುಲ್ ಮಾಜಿದ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತರ್ಜಲದ ಹುಡುಕಾಟ ಹಾಗೂ ಕೊಳವೆ ಬಾವಿಗಳ ವಿವಿಧ ಸಮಸ್ಯೆಗಳನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಇವತ್ತು ಕೃಷಿಕರು ಬಹುತೇಕ ಅವರು ಡಿಪೆಂಡ್ ಆಗಿರತಕ್ಕಂಥದ್ದು ಅಂತರ್ಜಲದ ಮೇಲೆ. ತಮ್ಮ ಜಮೀನಿನಲ್ಲಿ ಇರುವಂತಹ ಅಂತರ್ಜಲವನ್ನು ಆಧರಿಸಿ ಕೊಳವೆ ಬಾವಿಗಳನ್ನು ಮಾಡಿಕೊಳ್ತೇವೆ. ಆ ಕೊಳವೆ ಬಾವಿಗಳ ಮೂಲಕ ನೀರನ್ನು ಎತ್ತಿ ನಾವು ಕೃಷಿಯನ್ನು ಮಾಡಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದೇವೆ. ಕೊಳವೆ ಬಾವಿಗಳು ಇವತ್ತು ಇಲ್ಲ ಅಂತ ಹೇಳಿದರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ನಾಲಾ ಪದ್ಧತಿ ಏನಿದೆಯೋ ಈ ನಾಲಾ ಪದ್ಧತಿಯ ಮೂಲಕ ಎಲ್ಲ ಭಾಗಕ್ಕೂ ನೀರನ್ನು ನಾವು ಹರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಎಲ್ಲಿ ಈ ಗುರುತ್ವಾಕರ್ಷಣ ಕೇಂದ್ರ ಅನ್ನುವಂಥದ್ದಿರುತ್ತೋ ಅದನ್ನು ಆಧರಿಸಿ ಈ ನೀರನ್ನು ಹರಿಸಲಾಗುತ್ತೆ. ಹಾಗಾಗಿ ಎಲ್ಲಿ ಹಳ್ಳ ಇರುತ್ತೋ ಅಂತಹ ಸಂದರ್ಭಗಳಲ್ಲಷ್ಟೇ ನಾವು ನಾಲೆಯ ನೀರನ್ನು ಬಳಕೆಯನ್ನು ಮಾಡಬಹುದು. ಎಲ್ಲಿ ಎತ್ತರದ ಪ್ರದೇಶಗಳು ಇರುತ್ತೋ ಅಥವಾ ನೀರು ಹರಿಯದಂತಹ ಪ್ರದೇಶಗಳಿರುತ್ತೋ ಅಂಥ ಕಡೆ ನಾವು ಅಂತರ್ಜಲದ ಮೊರೆಯನ್ನು ಹೋಗ್ತೀವಿ. ಅಂತರ್ಜಲವನ್ನು ಬಳಕೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಕೊಳವೆ ಬಾವಿಗಳು ಬಹಳ ಅನಿವಾರ್ಯ ಆಗುತ್ತೆ. ಈ ಅಂತರ್ಜಲ ಎಲ್ಲಿದೆ ಮತ್ತು ಎಷ್ಟರ ಮಟ್ಟಿಗೆ ಇದೆ ಅನ್ನುವುದನ್ನು ಗುರುತು ಮಾಡುವ ಮೂಲಕ ಕೊಳವೆ ಬಾವಿಗಳ ಕತೆ ಪ್ರಾರಂಭ ಆಗುತ್ತೆ. ಅದನ್ನು ಗುರುತು ಮಾಡುವಂಥದ್ದು ಕೂಡ ಒಂದು ಕಲೆ ಹಾಗೂ ಅದೊಂದು ವಿಜ್ಞಾನ. ಹೀಗೆ ಈ ಅಂತರ್ಜಲವನ್ನು ಗುರುತು ಮಾಡುವಲ್ಲಿ ಹಾಗೂ ಕೊಳವೆ ಬಾವಿಗಳಲ್ಲಿ ಸಾಮಾನ್ಯವಾಗಿ ನಾವು ಕೊಳವೆ ಬಾವಿಗಳನ್ನು ಮಾಡಿಕೊಂಡ ನಂತರ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳು ಬಾರದ ಹಾಗೆ ಯಾವ ರೀತಿಯ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಒಂದು ಕೊಳವೆ ಬಾವಿ ಹೆಚ್ಚು ಕಾಲ ಅದು ಬದುಕಬೇಕು ಅಂತ ಹೇಳಿದರೆ ನಾವು ಹೇಗೆ ಅದರ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಗ್ರೀನ್ಲ್ಯಾಂಡ್ ಎಸ್ಟೇಟ್ನ ಬೆಳೆಗಾರರಾದಂತಹ ಕೆ ಅಬ್ದುಲ್ ಮಾಜಿದ್ ಅವರು. ಅಬ್ದುಲ್ ಮಾಜಿದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಬ್ದುಲ್ ಮಾಜಿದ್ ಅವರೇ, ತಮಗೆ ಎಷ್ಟು ವಯಸ್ಸೀಗ? 61 ಇಯರ್ಸ್ ಆಗಿದೆ. 61 ವರ್ಷ ಆಯಿತು. ಏನು ಓದಿದ್ರಿ ತಾವು? ಆಟೋಮೊಬೈಲ್ ಡಿಪ್ಲೊಮಾ. ಆಟೋಮೊಬೈಲ್ ಡಿಪ್ಲೊಮಾ ಮಾಡಿ ಏನು ವೃತ್ತಿ ಮಾಡಿದ್ರಿ? ಕಾಫಿ ಪ್ಲಾಂಟೇಷನಲ್ಲೇ ನಮ್ಮದು ಜೀವನ ಸಾಗಿತ್ತು. ಬಟ್ ಇಲ್ಲಿ ಬೋರ್ವೆಲ್ ಸುಮಾರು ಫೇಲ್ ಆಗಿರೋದ್ರಿಂದ, ಒಂದು 20-25 ಬೋರ್ವೆಲ್ ಫೇಲ್ ಆಗಿರೋದ್ರಿಂದ ನನಗೇನೆ ಸ್ವಲ್ಪ ನೋಡಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅನ್ನಿಸ್ತು. ಹಾಗೆ ಅಲ್ಲಿಂದ ಒಂದು 35 ಇಯರ್ಸ್ ಬ್ಯಾಕಿಂದಲೇ ಸ್ಟಾರ್ಟ್ ಮಾಡಿದೆ ನಾನು. ಅದು ಫಸ್ಟು ಕಾಯಿ ಕಡ್ಡಿ ಮತ್ತು ಇದರಲ್ಲೆಲ್ಲ ಮಾಡಿದೆ. ಹಾಗೆ ಅದು ಸಾಧಾರಣವಾಗಿ ಸಕ್ಸಸ್ ಆಗುತ್ತೆ, ಯಾಕೆಂದರೆ ಭೂಮಿಯಲ್ಲಿ 90-95% ಮೇಲೆ ಡ್ರೈ ಗ್ಯಾಪ್ಸೇ ಇರೋದು, ನೀರಿನ ಗ್ಯಾಪ್ಸು ಭಾರಿ ಕಮ್ಮಿ ಇರೋದು. 20-25 ಟೈಪ್ ನಾನು ಸ್ಟಡಿ ಮಾಡಿರೋ ಪ್ರಕಾರ ಗ್ಯಾಪ್ಸ್ಗಳಿದೆ, ಅದರಲ್ಲಿ 3-4 ಮಾತ್ರ ನೀರಿನ ಗ್ಯಾಪ್ಸ್ ಇರೋದು. ಆ ಗ್ಯಾಪ್ಸ್ಗಳು ಫೈಂಡ್ ಔಟ್ ಮಾಡೋದೇ ಮೇನ್, ಇದು ಡ್ರೈ ಗ್ಯಾಪ್ಸ ನೀರಿನ ಗ್ಯಾಪ್ಸ ಅಂತ ಫೈಂಡ್ ಔಟ್ ಮಾಡೋದೇ ದೊಡ್ಡ ಆರ್ಟ್ ಅದು. ಆ್ಯಕ್ಚುಲಿ ಅದು ತುಂಬ ಜನ ಕಾಯಿಯಲ್ಲಿ ಒಂದು ಅವ್ರ ನ್ಯಾಕಲ್ಲಿ ಸ್ವಲ್ಪ ಹಾಗೆ ನೋಡ್ತಾರೆ, ಕಡ್ಡಿಯಿಂದಲೂ ನೋಡ್ತಾರೆ. ಅದರಲ್ಲಿ ನಿಂತಿರೋ ನೀರಿರುತ್ತೆ, ಸ್ಲೋ ಆಗಿ ಹರಿಯೋ ನೀರಿರುತ್ತೆ, ಹೈ ಪ್ರೆಷರಲ್ಲಿ ಫಾಸ್ಟ್ ಆಗಿ ಹರಿಯೋ ನೀರಿರುತ್ತೆ, ಮತ್ತು ಲೂಸಲ್ಲಿ ನೀರಿರುತ್ತೆ, ಸಿಲ್ಟ್ ಇರುತ್ತೆ, ಬಾವಿ ನೀರಿರುತ್ತೆ. ಮತ್ತೆ ಖಾಲಿ ಗ್ಯಾಪ್ಗಳು ಇರುತ್ತೆ. ಇದಕ್ಕೆಲ್ಲ ತೆಂಗಿನಕಾಯಿ ಕಡ್ಡಿ ಎಲ್ಲದಕ್ಕೂ ತೋರಿಸುತ್ತೆ, ಆಕ್ಟಿವ್ ಆಗುತ್ತೆ. ಯಾಕೆಂದ್ರೆ ನಾವು ಆಗಿರೋದು ಮಣ್ಣಿನಿಂದಲೇ ಮಾನವ ಆಗಿರೋದು, ಮತ್ತೆ ಮಣ್ಣಲ್ಲೇ ಹೋಗೋದು, ಮಣ್ಣಿಗೂ ನಮಗೂ ಒಂದು ಸಂಬಂಧ ಇದೆ. ಆದ್ರಿಂದ ನಮಗೆ ಅದು ಗ್ಯಾಪ್ಸ್ಗಳು ತೋರಿಸುತ್ತೆ, ಕಡ್ಡಿಯಿಂದಾಗಲಿ ಕಾಯಿಂದಾಗಲಿ ಗ್ಯಾಪ್ಸ್ಗಳು ತೋರಿಸುತ್ತೆ. ಬಟ್ ನೀರಿರೋದು ಹೈ ಪ್ರೆಷರಲ್ಲಿ ಉಂಟೋ ಇಲ್ವೋ ಅಂತ ಅದು ಸ್ಯಾಟಲೈಟಲ್ಲೂ ನೋಡೋದು ಸ್ವಲ್ಪ ಕಷ್ಟ. ಸ್ಯಾಟಲೈಟಿಂದ ನೋಡಿದ್ರೂ ನೀರಿರುತ್ತೆ, ಬರ್ತಿರುತ್ತೆ, ಬಟ್ ಅದು ಪ್ರೆಷರ್ ನೋಡೋಕ್ಕಾಗಲ್ಲ. ಆದ್ರಿಂದ ಈ ನೀರು ಹುಡುಕೋದು ಭಾರಿ ಕಷ್ಟದ ಕೆಲಸ. ಆಕ್ಚುಲಿ ರೈತರು ಏನಂದ್ರೆ, ಯಾರು ನೀರು ನೋಡೋರು ಇರ್ತಾರೆ ಅವ್ರು ಎಕ್ಸ್ಪರ್ಟ್ ಹೇಗೆ ಅಂದರೆ, ಇರೋ ಬೋರ್ವೆಲಲ್ಲಿ ನೀರು ಹೇಳಬೇಕು ಎಷ್ಟು ಆಗ್ಬೋದು ಅಂತ, ಒಂದು 70-80% ಹೇಳಬೇಕು ಅವರು. ಕೊರೆಯೋಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾರೆ 3 ಇಂಚಿದೆ, 4 ಇಂಚಿದೆ, 2 ಇಂಚಿದೆ ಅಂತ. ಬಟ್ ಇರೋ ಬೋರ್ವೆಲಲ್ಲಿ ಹೇಳೋದು ಕಷ್ಟ. ಮತ್ತೆ ಇರೋ ಬೋರ್ವೆಲಲ್ಲಿ ಡ್ರೈ ಗ್ಯಾಪ್ಸ್ ಉಂಟ, ನೀರ್ ಗ್ಯಾಪ್ಸ್ ಉಂಟ, ಅದು ಹೇಳಿದ್ರೆ ಅಂತ ಡಿವೈನರ್ಗೆ ಸ್ವಲ್ಪ ಹುಡುಕಿ ಮಾಡಿದ್ರೆ ಒಳ್ಳೇದು. ಮತ್ತೆ ಆ ರಿಗ್ ಅವ್ರ ಹತ್ರ ಗೊತ್ತಿರುತ್ತೆ ಯಾರ್ದು ಫುಲ್ ಸಕ್ಸಸ್ ಆಗಿರುತ್ತೆ ಏನಾಗಿರುತ್ತೆ. ಆದ್ರಿಂದ ಅದು ಅವರನ್ನ ಕೇಳಿ ಕೂಡ ಮಾಡಿದ್ರೆ ನೀವು ಬೆಟರ್. ತುಂಬಾ ಸಕ್ಸಸ್ ಆಗಿರೋ ಡಿವೈನರ್ ಜೊತೆ ಅವರಿಗೆ ಗೊತ್ತಿರುತ್ತಲ್ಲ ಯಾರ್ದು ಫೇಲ್ ಆಗುತ್ತೆ ಇದಾಗುತ್ತೆ ಅಂತ, ಹಾಗೆ ಅವ್ರನ್ನ ಕೇಳಿ ಮಾಡಿದ್ರೆ ಒಳ್ಳೇದು. ಮತ್ತೆ ಸೈಂಟಿಫಿಕ್ ಪ್ರಕಾರ PQWT S500 ಅಂತ ಒಂದು ಲ್ಯಾಪ್ಟಾಪ್ ಅಂತಾರಲ್ಲ, ಆ ಟೈಪ್ ಸ್ಕ್ಯಾನಿಂಗ್ ಇರುತ್ತೆ, ಅದು 300 ಅಡಿಯಿಂದ 1600 ಅಡಿವರೆಗೂ ಅದು ನೀರು ತೋರಿಸುತ್ತೆ. ಅದರಲ್ಲಿ ಮ್ಯಾಪ್ಗಳು ಬರುತ್ತೆ, ಭೂಮಿ ಒಳಗಡೆ ಏನೇನು ಲೇಯರ್ ಇದೆ, ಎಷ್ಟು ಲೇಯರ್ ಇದೆ, ಅದು ಮ್ಯಾಪ್ ಫಿಗರ್ ಬರುತ್ತೆ, ಅದು ತೋರಿಸುತ್ತೆ. ಅದರಲ್ಲೂ ಸಾಧಾರಣ 70-80% ಅದು ಡ್ರೈ ಗ್ಯಾಪ್ಸ ನೀರಿನ ಗ್ಯಾಪ್ಸ ಅಂತ ಸ್ವಲ್ಪ ಕನ್ಫರ್ಮ್ ಮಾಡ್ಬೋದು. ಅದು ಮಾಡಿದ್ರು ಬೆಟರ್. ನೀವು ಪಾಯಿಂಟ್ ಮಾಡಿಸಿದ ಮೇಲೆ ಸೈಂಟಿಫಿಕ್ ಆಗಿ ಒಂದು ನೋಡಿಸಿದ್ರೆ ಸ್ವಲ್ಪ ಉತ್ತಮ, ಸ್ವಲ್ಪ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ರೈತರು ಇರೋ ಬೋರ್ವೆಲಲ್ಲಿ ನೀವು ನಿಮ್ಮ ಬೋರ್ವೆಲಲ್ಲಿ ಕ್ಯಾಮ್ರಾ ಹಾಕಿ ಸ್ಲೋಲಿ ಸ್ಕ್ಯಾನ್ ಮಾಡಬೇಕು. ಬೇಗ ಬೇಗ ಹಾಕಿದ್ರೆ ಅದು ಕಾಣಿಸಲ್ಲ, ನಿಧಾನವಾಗಿ ಹಾಕಿ ನಿಮ್ಮ ಬೋರ್ವೆಲಲ್ಲಿ ಡ್ರೈ ಗ್ಯಾಪ್ ಉಂಟ, ನೀರಿನ ಗ್ಯಾಪ್ ಉಂಟ, ಅದನ್ನ ನೋಡಿ ಇದು ಮಾಡಬೇಕು. ಅಡಿಯಲ್ಲಿ ಡ್ರೈ ಗ್ಯಾಪ್ ಇದ್ಬಿಟ್ರೆ ನಿಮಗೆ ಇರೋ ನೀರು 2.5-3 ಇಂಚ್ ಬಂದರೂ ಅದು ಡ್ರೈ ಗ್ಯಾಪ್ ಮೇಲೆ, ದೊಡ್ಡ ಡ್ರೈ ಗ್ಯಾಪ್ ಇದ್ರೆ ಪೂರ್ತಿ ನೀರು ಹೋಗುತ್ತೆ, ಸಣ್ಣದ ಡ್ರೈ ಗ್ಯಾಪ್ ಇದ್ರೆ ಮತ್ತೆ ಸ್ವಲ್ಪ ಒಂದು 20% ಹೋಗ್ಬೋದು, 40% ಹೋಗ್ಬೋದು. ಹೀಗೆ ಡ್ರೈ ಗ್ಯಾಪ್ ಮೇಲೆ ಆ ನೀರು ನಿಮಗೆ ಕಮ್ಮಿ ಆಗ್ತಾ ಇರುತ್ತೆ. ಅದನ್ನ ಮುಚ್ಚಿಸೋ ಟೆಕ್ನಿಕ್ ಕೂಡ ಹುಡುಕಿ ನೀವು ಮುಚ್ಚಿಸ್ಬೇಕಾದ. ಆಕ್ಚುಲಿ ತುಂಬಾ ಬೋರ್ವೆಲ್ಗಳು ಕೊರೆದು ಬಿಟ್ಟಿರ್ತೀರಲ್ಲ, ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ಡ್ರೈ ಗ್ಯಾಪ್ ಇರುತ್ತೆ. ಆ ಬೋರ್ವೆಲ್ನ ನೀವು ಪೂರ್ತಿ ಮುಚ್ಚಿದ್ರೆ ಬೆಟರ್. ಯಾಕೆಂದ್ರೆ ನೀವು ಇರೋ ನೀರು ಡ್ರೈ ಗ್ಯಾಪಲ್ಲಿ ಹೋಗ್ತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ, ಬೇರೆಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮುಂದೆ ಆ ವೇನ್ಸ್ನ ಹುಡುಕಿದ್ ಮಾಡೋರಿಗೆ. ಆ ನೀರು ಇಲ್ಲೇ ಹೋಗ್ತಾ ಇರೋದ್ರಿಂದ ಮತ್ತೆ 24 ಗಂಟೆ ಹೋಗ್ತಾನೆ ಇರುತ್ತೆ ಅದು. ಹಾಗೆ ಇವಾಗ ನಮಗೆ ಸಿಗೋ ನೀರು ಕಂಟಿನ್ಯೂಸ್ ಹರಿತಾ ಇರೋದೇ ನೀರು, ಅದು ಭೂಮಿ ಒಳಗಡೆ ಫಸ್ಟ್ ಲೇಯರ್ ಅಲ್ಲಿ ಸ್ಟಾಕ್ ಆಗಿ, ಬಾವಿ ಟೈಪ್ ಅಲ್ಲಿ ಸ್ಟಾಕ್ ಆಗಿ ಅದನ್ನ ಪರ್ಕ್ಯುಲೇಟ್ ಚಾರ್ಜ್ ಆಗಿ ಮತ್ತೆ ಅದ ನಂತರ ಅದರಲ್ಲಿ ಚೆಕ್ ಡ್ಯಾಮ್ಸ್ ಇರುತ್ತೆ, ಅದ ನಂತರ ಅದು ಹುಟ್ಟುತ್ತೆ, ಹುಟ್ಟಿ ಮತ್ತೆ ಒಂದು ವೇನ್ಸ್ ಪ್ರಕಾರ ಕ್ರಿಯೇಟ್ ಆಗುತ್ತೆ, ಕ್ರಿಯೇಟ್ ಆಗಿ ಹಾಗೆ ಅದು ಹೋಗ್ತಾ ಇರುತ್ತೆ, ಹೋಗಿ ಎಲ್ಲೋ ಹೋಗಿ ಮತ್ತೆ ಅದು ಕೂಡ ಮರ್ಜ್ ಆಗುತ್ತೆ. ಮರ್ಜ್ ಆಗಿ ಅದು ಚೆಕ್ ಡ್ಯಾಮ್ಸ್ ಅಲ್ಲಿ ಆಗಲಿ, ಇದರಲ್ಲಾಗಲಿ, ಬ್ಲ್ಯಾಕ್ ರಾಕ್ಸ್ ಅಲ್ಲಿ ಆಗಲಿ, ಇದಾಗಿ ಹೋಗಿರುತ್ತೆ, ಮತ್ತೆ ಅಲ್ಲಿಂದ ಹಾಗೆ ಕಂಟಿನ್ಯೂ ಆಗ್ತಾ ಆಗ್ತಾ ಸಮುದ್ರಕ್ಕೆ ಹೋಗಿ ಸೇರುತ್ತೆ ಅದು. ಆದ್ರಿಂದ ಇದು ಬೋರ್ವೆಲ್ ನೀರು ಹುಡುಕೋದು ಒಂದು ತುಂಬಾ ದೊಡ್ಡ ಮಹತ್ವವಾದ ಕೆಲಸ ಅದು. ಆಕ್ಚುಲಿ ತುಂಬಾ ಜನ ಎಲ್ಲರೂ ಕೂಡ 90-95% ಜನ ವೇನ್ಸ್ ಏನೋ ಹುಡುಕ್ಬಿಡ್ತಾರೆ, ಹೀಗೆ ಕಡ್ಡಿಯಿಂದ ಕಾಯಿಂದ ಯಾವ ಡೈರೆಕ್ಷನ್ ಇದೆ, ಹೇಗೆ ಹೋಗ್ತಾ ಇದೆ, ವೇನ್ಸ್ ಹುಡುಕ್ತಾರೆ. ಅಲ್ಲಿ ಎರಡನೇ ವೇನ್ಸು ಸೈಡಲ್ಲಿ ಹೋಗಿ ಎರಡನೇ ವೇನ್ಸ್ ಕೂಡಿರೋ ಜಾಗ ಕೊಡ್ತಾರೆ. ಕೂಡಿರೋ ಜಾಗ ಕೊಟ್ರೆ ಅಲ್ಲಿ ಎರಡು ಹೋಗಿರುತ್ತೆ ಕಮ್ಮಿ, 3-11 ವರೆಗೂ ನಾನು ನೋಡಿದ್ದೀನಿ. ಹಾಗೆ ವೇನ್ಸ್ಗಳು ಒಂದೇ ಸರಿ ಕೊಲೈಡ್ ಆಗುತ್ತೆ, ಬೇರೆ ಬೇರೆ ಡಿಸ್ಟೆನ್ಸಲ್ಲಿ ಗ್ರಾಫ್ ಹಾಕಿದಾಗೆ ಅದು ಹೋಗಿರುತ್ತೆ. ಅದರಲ್ಲಿ ನಮ್ಮ ಲಕ್ಕಿಗೆ ಯಾವುದೋ ಒಂದು ವೇನ್ಸು, ನೀರಿನ ವೇನ್ಸ್ ಇದ್ರೆ ಅದು ಸಿಗುತ್ತೆ. ಅದಕ್ಕೆ ಈ ಬೋರ್ವೆಲ್ ಅಂದರೆ ಲಕ್ ಅಂತ. ಬಟ್ ಅದು ತುಂಬಾ ಎಕ್ಸ್ಪರ್ಟ್ಸ್ ಇರೋದನ್ನ, ನೀರಿನ ವೇನ್ಸ್ ಡ್ರೈ ಗ್ಯಾಪ್ಸ್ ಅಂತ ಹುಡುಕೋರು ಅವರು ಸಾಧಾರಣವಾಗಿ ಎಲ್ಲರೂ ಭಾರಿ ಕಷ್ಟ ಇದೆ ಅದು ಹುಡುಕೋದು. ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರದ್ದು ಸ್ವಲ್ಪ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಹಾಗೆ ಈಗ ನೀವು ಹೇಳಿದ್ರಿ ಸುಮಾರು ಒಂದು 20 ಬೋರ್ವೆಲ್ ಫೇಲ್ಯೂರ್ ಆಗಿರೋ ಬೋರ್ವೆಲ್ಗಳು ಕಾರಣದಿಂದಾಗಿ ನಾನು ಈ ಒಂದು ಫೀಲ್ಡ್ಗೆ ಬಂದೆ ಅಂತ ಹೇಳಿ, ಹೇಗೆ ಬರಲಿಕ್ಕೆ ನಿಮಗೆ ಸಾಧ್ಯ ಆಯಿತು ಅಂತ ಹೇಳಿ. ಯಾಕೆಂದ್ರೆ ಸಾಮಾನ್ಯವಾಗಿ ಫೇಲ್ಯೂರ್ ಆದಾಗ ಇನ್ನೊಂದು ಹೊಸ ಬೋರ್ವೆಲ್ ಹುಡುಕ್ತಾರೆ ಅಥವಾ ಪಾಯಿಂಟ್ ಮಾಡ್ತಾರೆ ಬೋರ್ವೆಲ್ ತೆಗೆಸ್ಕೊಂಡು, ನೀರು ಸಿಗೋವರೆಗೂ ನಮ್ಮ ಒಂದು ಹುಡುಕಾಟ ಅನ್ನುವಂಥದ್ದು ಇರುತ್ತೆ, ಆಮೇಲೆ ನಾವು ಸುಮ್ಮನಾಗ್ಬಿಡ್ತೀವಿ. ನೀವು ಇದರಲ್ಲೇ ಒಂದಷ್ಟು ಕೆಲಸ ಮಾಡಬೇಕು, ಇದ್ರ ಬಗ್ಗೆ ಆಳವಾಗಿ ತಿಳ್ಕೋಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಅದೇ ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನೇ ನಾನು ಸ್ವಲ್ಪ ಕಾಯಿಯಿಂದಾಗ್ಲಿ ಕಡ್ಡಿಯಿಂದಾಗ್ಲಿ ಒಂದು 10-15 ಮೆಥಡಿಂದ ಟ್ರೈ ಮಾಡ್ತಾ ಮಾಡ್ತಾ ಮಾಡ್ತಲೇ ಇದ್ದೆ. ಅದು ಇದರಿಂದ ಹಾಗೆ ಅದು ಆ್ಯಕ್ಚುಲಿ ದೇವ್ರದ್ದೊಂದು ಗಿಫ್ಟ್ ಅದು. ಹಾಗೆ ಅಷ್ಟು ಪ್ರಯತ್ನ ಪಡೋದ್ರಿಂದ ಒಂದು 8 ಬೋರ್ವೆಲ್ ಮಾಡಿದೆ, ಹೀಗೆ ಎಲ್ಲ ಸಕ್ಸಸ್ ಆಯಿತು. ಮತ್ತೆ ನಮ್ಮ ಭೂಮಿಯಲ್ಲೇ ಒಂದ್ಸರಿ ಮಾಡಿರೋದ್ಮೇಲೆ ಅದು ಫೇಲಿಯರ್ ಆಗ್ಬಿಡ್ತು. ಎಲ್ಲ ಕಡೆ 4-5 ಹೀಗೆ ನೀರು ಬಂತು, ನಮ್ದ್ರಲ್ಲೇ ಫೇಲಿಯರ್ ಆಯಿತು ನಮ್ಮ ಜಾಗದಲ್ಲೇ. ಮತ್ತೆ ಅದರಿಂದ ಇನ್ನೂ ಸ್ಟಡಿ ಮಾಡಬೇಕಾ ಅನ್ನಿಸ್ತು ನನಗೆ. ಹಾಗೆ ಆ ರೀತಿ ಮಾಡಿರೋದ್ರಿಂದ ಬೇರೆ ಬೇರೆ ಬೇರೆ ಕಡ್ಡಿ ಕಾಯಿ ಎಲ್ಲ ಇದ್ರಿಂದ ನನಗೆ ಒಂದು ಸ್ಟೀಲ್ ಪಟ್ಟಿ ಟೈಪ್ ಯಾವುದೋ ಒಂದು ಸಿಕ್ತು. ಅದರಲ್ಲಿ ಅದರಿಂದ ಒಳಗಡೆ ಡಿಸೈನ್ಸ್ ಇರುತ್ತೆ, ಆ ಬೋರ್ವೆಲ್ ಡಿಸೈನ್ಸ್ ವೇನ್ಸ್ ಹೋಗೋ ಡಿಸೈನ್ಸು ಆಳ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಒಂದು 10-12 ವರ್ಷದ ನಂತರ ಸ್ಟಡಿ ಆಯಿತು. ಇದು ಎಷ್ಟು ಕಲ್ತರೂ ಕಮ್ಮಿ. ನನ್ನ ಲೈಫಲ್ಲಿ ಒಂದು ಸಾಧಾರಣ 5,000-6,000 ಬೋರ್ವೆಲ್ ಆಗಿದೆ. ಅದರಲ್ಲಿ ಒಂದೊಂದು ಬೋರ್ವೆಲಲ್ಲೂ ಮುಂದ್ಗಡೆ ನಿಂತು ನೋಡಿ ಡ್ರಿಲ್ ಮಾಡಿದರೆ ಅದರಲ್ಲಿ ಒಂದೊಂದು ವಿದ್ಯೆ ಕಲಿಯೋದು ಇರುತ್ತೆ. ಹಾಗೆ ಅಷ್ಟು ಬೋರ್ವೆಲ್ ಒಳಗಡೆ ಭೂಮಿ ಒಳಗಡೆ ವಿದ್ಯೆ ಇದೆ. ಅದನ್ನ ಅಳವಡಿಸಿ ಹೇಗೆ ಫೇಲಿಯರ್ ಆಗುತ್ತೆ, ಹೇಗೆ ಸಕ್ಸಸ್ ಆಗುತ್ತೆ, ಯಾವ ಬೋರ್ವೆಲ್ ಯಾವ ವೇನ್ ಸರಿ ಇಲ್ಲ ಅದೆಲ್ಲ ನೋಡಿ ಅದರಲ್ಲಿ ಹಾಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಇವಾಗ ಸಾಧಾರಣ 1-3 ಆಯಿತು. ಮಿಷಿನರಿಸಿನೂ ಇಟ್ಟಿದ್ದೀನಿ, PKWTS 500 ಮತ್ತು ಆ ಏರಿಯಲ್ ಜರ್ಮನ್ ಟೆಕ್ನಾಲಜಿ ಮಿಷಿನ್ ಅದೆಲ್ಲ ಇಟ್ಬಿಟ್ಟು ಅದು ಕೂಡ ತುಂಬ ಟೈಪಿಂದ ನೋಡ್ಬಿಟ್ಟು ಕಾಪರ್ ರಾಡ್ಸ್ ಆಗಲಿ ಇದರಲ್ಲಿ ಆಗಲಿ ಎಲ್ಲ ನೋಡ್ಬಿಟ್ಟು ಮತ್ತೆ ಪಾಯಿಂಟ್ ಮಾಡ್ತೀನಿ. ಹಾಗೆ ಪಾಯಿಂಟ್ ಮಾಡಿ ಇವಾಗ ಸ್ವಲ್ಪ ಏಜ್ ಜಾಸ್ತಿ ಆಗಿರೋದ್ರಿಂದ ತುಂಬಾ ಕಮ್ಮಿ ಹೋಗೋದು. ಹೀಗೆ ತುಂಬಾ ಜನರಿಗೆ ಯಾರಿಗಾದ್ರೂ ಫೇಲಿಯರ್ ಆದ್ರೆ ಹಾಗೆ ತುಂಬಾ ಪ್ರಾಬ್ಲಮ್ ಇದ್ರೆ ಅಂತವ್ರಿಗೆ ರಿಕ್ವೆಸ್ಟ್ ಮೇಲೆ ಹೋಗ್ತೀನಿ. ಹಾಗೆ ಈಗ ಈ ಅಂತರ್ಜಲ ಅಂತ ಅಂದ್ರೆ ಏನು, ಅದರ ರಚನೆ ಹೇಗಿರುತ್ತೆ ಅದನ್ನೊಂಚೂರು ವಿವರವಾಗಿ ಹೇಳಿ. ಇದು ಜಲ ಅಂದ್ರೆ ಕಡ್ಡಿ ಎಳೆಯೋದು ರಾಕ್ ಬೆಡ್ಸ್ ಇರುತ್ತೆ, ರಾಕ್ ಬೆಡ್ ಮಧ್ಯ ಎರಡು ಮಧ್ಯ ಗೋಡೆ ಮಧ್ಯ ಅಲ್ಲಿ ಕಡ್ಡಿ ಎಳೆಯುತ್ತೆ. ಅಲ್ಲಿ ಕಡ್ಡಿ ಎಳೆದ್ರು ಇದು ರಾಕ್ ಬೆಡ್ ಫಿಷರ್ದೋನು ಅಂದ್ರೆ ಬಂಡೆ ಅಡಿಯಲ್ಲಿ ಇನ್ನೊಂದು ಬಂಡೆ ಹತ್ರ ಅಲ್ಲಿ ನೀರು ಪಾಸ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಪಾಸ್. ಅದು 5-6 25-30 ಅಗ್ಲದವರೆಗೂ ಹರಿತಾ ಇರುತ್ತೆ ಸೆಂಟ್ರಿಂದ ಈ ಕಡೆ 10-15 ಸೈಂಟಿಫಿಕ್ ಪ್ರಕಾರನೂ ನನ್ನ ಪ್ರಕಾರನೂ. ಹಾಗೆ ಅದು ಹರಿತಾ ಇರೋದ್ರಿಂದ ಅದು ಆ ಜಾಗದಲ್ಲಿ ಸೆಂಟ್ರ್ ಗೊತ್ತಿರೋದು ಬಾರಿ ಕಷ್ಟ. ಅದು ಡ್ರೈ ಗ್ಯಾಪ್ಸ್ 90% ಇರೋದ್ರಿಂದ ಎಲ್ಲಿ ಕಡ್ಡಿ ಎಳೆಯುತ್ತೆ ಅಲ್ಲೇ ಕೊಡ್ತಾರೆ. ಸೆಂಟ್ರಲ್ಲಿ ಸ್ವಲ್ಪ ಕಡ್ಡಿ ಎಳೆಯೋದು ಅದು ಇದು ಎಲ್ಲ ಕಷ್ಟ. ಹಾಗೆ ಬಟ್ ಅದು ಅದೇ ಟೆಕ್ನಿಕ್ ಹೇಳ್ದೆ ಅಲ್ವಾ, ಒಂದು ಎರಡು ಕಡೆ ಕೂಡಿರೋದ್ ಕಡೆ ಹೋಗಿರೋದ್ ಕಡೆ ಒಂದು 7-8 ವೇನ್ಸ್ ಹೋಗಿರುತ್ತೆ, ಕೊಲೈಡ್ ಆಗಿರುತ್ತೆ, ಅಲ್ಲಿ ಯಾವುದೋ ಸ್ಟ್ರಕ್ ಆಗಿರುತ್ತೆ ಅದು ಬಂದಿರುತ್ತೆ. ಬಟ್ ಅದು ವಿಡ್ತುಂಟಲ್ಲ 7-8-30 ಅಗ್ಲವಾಗಿ ಹರಿತಾ ಇರುತ್ತೆ. ಆಯ್ತಿನಿಂದ ಸಕ್ಸಸ್ ರೇಟ್ ಸ್ವಲ್ಪ ಆಗುತ್ತೆ, ಇಲ್ಲಾಂದ್ರೆ ಬರೀ ಒಂದೇ ಕಡೆ ಕಡ್ಡಿ 1-2 ಬರಲ್ಲ ಅಂತ ಹೇಳಿದ್ರೆ ಅದ್ ಸಾಧಾರಣವಾಗಿ ಡ್ರಿಲ್ ಮಾಡ್ತಾ ಇರ್ಬೇಕಿದ್ರೆ 1-2 ಕ್ರಾಸ್ ಹೋಗೇ ಇರುತ್ತೆ. ಆದ್ರಿಂದ ಅದು ರೈತರುಗಳಿಗೆ ತುಂಬಾ ಜನರಿಗೆ ತಪ್ಪು ಕಲ್ಪನೆ ಇದೆ, ಅದು 1-2 ಅಲ್ಲೇ ಪಾಯಿಂಟ್ ಅಲ್ಲೇ ಮಾಡಬೇಕು ಅಂತ. ಹಾಗೇನಿಲ್ಲ, ಅದು ಸೆಂಟ್ರಿಂದ ಒಂದು 10 ಅಗ್ಲವಾಗಿ ಹೋಗಿರುತ್ತೆ, ಮಿನಿಮಮ್ 10 ಅಗ್ಲವಾಗೇ ಇರುತ್ತೆ. ಆದ್ರಿಂದ ನೀವು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಹಾಗೆ ಬಟ್ ಅವರು ಕೊಡದೆ ಸೈಡ್ ಅಲ್ಲಿ ಆಗಿದ್ರೆ ಪಾಯಿಂಟ್ ಒಂದು 10-15 ಅಗ್ಲ ಹೋಗ್ತಾ ಇರುತ್ತೆ, ಹೊಳೆ ಟೈಪ್ ಸಣ್ಣ ಹಳ್ಳದ ಟೈಪ್, ಹಳ್ಳದ ಸೈಡ್ ಅಲ್ಲಿ ಮಾಡಿದ್ರು 4 ನೀರ್ ಬರ್ಬೋದು. ಮತ್ತೆ 1 ಆಚೆ ಮಾಡಿದ್ರೆ 1 ಡ್ರಾಪ್ ನೀರ್ ಬರಲ್ಲ, ಯಾಕಂದ್ರೆ ಸೆಂಟ್ರ್ ಗೊತ್ತಿಲ್ಲ ಅಲ್ಲ. ಹಾಗೆ ಅವಾಗ ಪ್ರಾಕ್ಟಿಕಲ್ ಆಗಿ ಆಗಿರೋದ್ರಿಂದ ಎಲ್ಲಾ ಜನ ಏನ್ ತಿಳ್ಕೊಳ್ತಾರಂದ್ರೆ 1-2 ಮಿಸ್ ಆದ್ರೆ ಬರಲ್ಲ ಅಂತ ನೀರು. ಅದು ತುಂಬಾ ಜನರಿಗೆ ತಪ್ಪು ಕಲ್ಪನೆ. ಮತ್ತೆ ರೈತರು ದಯವಿಟ್ಟು ಎಲ್ಲರೂ ಆಕ್ಚುಲಿ ಆದಷ್ಟು ನಿಮ್ಮ ಬೋರ್ವೆಲ್ ಎತ್ತಿದ್ರೆ ಅವಾಗ ನಿಮ್ಮ ಬೋರ್ವೆಲ್ ಅಲ್ಲಿ ಕ್ಯಾಮ್ರಾ ಹಾಕಿ ಸ್ಕ್ಯಾನ್ ಮಾಡಿ ನಿಮ್ದು ಅದು ಸ್ಕ್ಯಾನ್ ಮಾಡಿದ್ಮೇಲೆ ಆ ಇದು ನಿಮ್ಗೆ ಮೆಮೊರಿ ಕಾರ್ಡ್ ಏನಿದೆ ಅವ್ರು ಡೌನ್ಲೋಡ್ ಮಾಡ್ಬೇಕು ನೀವು ನಿಮ್ ಮೊಬೈಲ್ ಅಲ್ಲಿ, ಮತ್ತೆ ಟಿವಿಯಲ್ಲಿ ಹಾಕ್ಲಿ ಆಗ್ಲಿ ಮೊಬೈಲ್ ಅಲ್ಲಿ ಹಾಕಿ ನೀವು ಯಾವತ್ತು ನೋಡ್ತಾ ಇರ್ಬೋದು. ಅದು ಅದನ್ನ ಹೇಗೆ ಏನು ಅಂತ ನೀವೆಲ್ಲ ಒಂದು ಇದು ಮಾಡಿದ್ರೆ ಬೆಟರ್. ಅದು ನಿಮ್ಮ ರೆಕಾರ್ಡ್ಸ್ ಇಡಬೇಕು, ನಿಮ್ಮ ಬೋರ್ವೆಲ್ದು ರೆಕಾರ್ಡ್ಸ್ ಇಡಬೇಕು. ಮತ್ತೆ ಇವಾಗ ಯೂಸ್ ಇಲ್ದೆ ಇರೋ ಬೋರ್ವೆಲ್ ಕೂಡ ಅದನ್ನು ಕ್ಯಾಮ್ರಾ ಹಾಕಿ ನೋಡಿದ್ರೆ ಅದರಲ್ಲಿ ಡ್ರೈ ಕ್ಯಾಪ್ಸ್ ಎಲ್ಲ ಹೋಗ್ತಾ ಇದ್ರೆ ನೀರು, ನೀವು ಅದನ್ನ ಬೋರ್ವೆಲ್ ಮುಚ್ಚಿಸೋದು ಬೆಟರ್. ಹಾಗೆ ಈ ಡ್ರೈ ಗ್ಯಾಪ್ಸ್ಗಳು ಯಾಕಾಗುತ್ತೆ? ಅದು ನೇಚರ್, ಅದು ಒಂದು ಗಾಡ್ ಕ್ರಿಯೇಷನ್. ಅದು ಅದು ಲಕ್ಷಗಟ್ಟಲೆ ವರ್ಷದಿಂದ ಇದೆ. ಅದು ಡ್ರೈ ಗ್ಯಾಪ್ಸ್ ಇದೆ, ನೀರಿನ ಗ್ಯಾಪ್ಸ್ ಇದೆ, ಮತ್ತೆ ನಿಂತಿರೋ ನೀರು ಇದೆ ಹಾಗೆ. ಮತ್ತೆ ಇವಾಗ ಇತ್ತೀಚೆಗೆ ಏನಂದ್ರೆ ಮೇಲ್ಗಡೆ ನೀರು ಕಮ್ಮಿ ಆಗಿ ಅದು ವಾಟರ್ ಲೆವೆಲ್ ಟೇಬಲ್ ಕೆಳಗಡೆ ಹೋಗ್ತಾ ಇರುತ್ತೆ. ಆ ಮೇಲ್ಗಡೆದು ಅದು ಡ್ರೈ ಗ್ಯಾಪ್ಸ್ ಆಗಿರುತ್ತೆ. ನೀವು ಈ ನೀರಿನ ಪಾಯಿಂಟ್ಗಳನ್ನ ಹೇಗೆ ಗುರುತು ಮಾಡ್ತೀರಾ? ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇಂಥ ಕಡೆ ನೀರಿದೆ ಅಂತ ಹೇಳಿ? ಆಕ್ಚುಲಿ ಇದು 30 ಇಯರ್ಸ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ನಾನು ನಮ್ದು ಹಿಸ್ಟ್ರಿ ಹೇಳಬೇಕಿದ್ರೆ ತುಂಬಾ ಲಾಂಗ್ ಇದ್ದಿದೆ ಅದು ಕಲ್ತಿರೋದನ್ನು. ಅದು ಚಾಲೆಂಜ್ ಬೋರ್ ನೋ ವಾಟರ್ ನೋ ಪೇಮೆಂಟ್ ಅಂತ ಮಾಡಿ ಅದರಲ್ಲಿ ಮುಂಚೆ 20-25 ವರ್ಷ ಹಿಂದೆನೆ ತುಂಬಾ ಅದರಲ್ಲಿ ಲಾಸ್ ಮಾಡಿದ್ದೀನಿ. ಒಂದು 15-20 ಲಕ್ಷ ಲಾಸ್ ಆಗಿದೆ. ಆ ಇದರಿಂದ ಮತ್ತೆ ಅದೇ ಟ್ರೈ ಮಾಡೋದ್ರಿಂದ ಯಾವ್ದಾದ್ರು ಒಂದು ಬೋರ್ವೆಲ್ ಫೇಲ್ ಆದ್ರೆ 20 ಕಿಲೋಮೀಟರ್ ದೂರ ಹೋದ್ರು ಫೇಲ್ ಆದ್ರೆ ಒಂದು 10-15 ಸರಿ ಯಾಕೆ ಫೇಲ್ ಆಯ್ತಂತ ಅಲ್ಲಿ ಹೋಗಿ ನೋಡ್ತಾ ಇದ್ದೆ. ನಾನು ನೋಡಿ ಅದು ವೇನ್ಸಿನ್ ಟೈಪ್ ಕ್ಯಾಟಗರಿನ ಹುಡುಕ್ತಾ ಇದ್ದೆ. ಹಾಗೆ ನೋಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಕಲಿಬೇಕಾಯ್ತು. ಮತ್ತೆ ಅದೊಂದು ಗಾಡ್ ಗಿಫ್ಟ್ ಏನಂದ್ರೆ ದೇವ್ರದಿಂದ ಇವಾಗ ಭೂಮಿಯೊಳಗಡೆ ಅಬ್ಸರ್ವ್ ಮಾಡಿದ್ರೆ ಆ ವೇನ್ಸ್ ಯಾವ ಕ್ಯಾಟಗರಿ ಏನು ಅಂತ ಒಂದು 80% ಗೊತ್ತಾಗುತ್ತೆ. ಹಾಗೆ ಈಗ ಕೆಲವರು ಹುತ್ತ ಇದ್ರೆ ನೀರಿರುತ್ತೆ ಅಂತ ಹೇಳ್ತಾರೆ, ಇನ್ ಕೆಲವರು ತುಂಬೆ ಗಿಡ ಇದ್ರೆ ನೀರು ಇರುತ್ತೆ ಅಂತ ಹೇಳ್ತಾರೆ. ಬೇರೆ ಬೇರೆ ತರದ ಆ ತರದ್ದು ಅನೇಕ ಲಾಜಿಕ್ ಗಳನ್ನ ಬಳಕೆಯನ್ನ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕೂಡ ಆಕ್ಚುಲಿ ಒಂದು ಸೈನ್ಸ್. ಸ್ವಲ್ಪ ಲೂಸ್ ಇದ್ದಿದ್ ಕಡೆ ಹುತ್ತ ಅಲ್ಲಿ ಕಟ್ಟುತ್ತೆ ಅದು ಆಕ್ಚುಲಿ. ಅದರಲ್ಲೂ ನೀವು ಹುತ್ತ ಎಲ್ಲ ಹುತ್ತ ಅಲ್ಲ, ಹೆಣ್ಣು ಹುತ್ತ ನೋಡಿ ಇದ್ ಮಾಡಿದ್ರೆ ಅದು ಮೇಲ್ಗಡೆ ಸಾಧಾರಣ ಮೇಲ್ಗಡೆ ಸೋರ್ತಾರೆ. ಒಂದ್ ನಿಮ್ಮಲ್ಲಿ ಒಂದ್ 100-200 ಅಡಿ ಒಳಗಡೆ ನೀರಿದ್ರೆ ಮಾತ್ರ ಅದು ಅಲ್ಲಿ ಹುತ್ತ ನೀವು ಐಡೆಂಟಿಫೈ ಮಾಡಬಹುದು. ಆ ಮುತ್ಕದ ಮರ ಆಗ್ಲಿ ಅದು ಒಂದ್ ಸೈನ್. ಅದು ಸ್ವಲ್ಪ ಅಲ್ಲಿ ಒಂದು ವೇನ್ಸ್ ಗಳು ಇದ್ದೇ ಇರುತ್ತೆ, ಲೂಸ್ ಇರುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಒಂದು 30-40% ಬರುವ ಚಾನ್ಸ್ ಇರುತ್ತೆ ಅಲ್ಲಿ ನೀರು. ಈ ಬೋರ್ವೆಲ್ ಪಾಯಿಂಟ್ ಅನ್ನೋದು ಒಂಥರ ಲಾಟ್ರಿ ಇದ್ದಂಗೆ ಅಂತ ಹೇಳಿ ಹೇಳ್ತಾರೆ. ಬಂದ್ರೆ ಬಂದೇ ಬಿಡ್ತು, ಇಲ್ಲ ಅಂತ ಅಂದ್ರೆ ಇಲ್ವೇ ಇಲ್ಲ ಅನ್ನೋ ಅಂತ ಮಾತುಗಳು ಕೂಡ ಇರುತ್ತೆ. ಹೇಗೆ ಇದು ಯಾಕೆ ಈ ಪಾಯಿಂಟ್ ಮಾಡೋದ್ರಲ್ಲಿ ಒಂದೊಂದ್ಸರಿ ಸೋಲ್ಬೇಕಾಗುತ್ತೆ ಅಂತ ರೀ? ಅದೇ ಹೇಳ್ದೆ ಅಲ್ವಾ, ಇವಾಗ ಒಂದು ವೇನ್ಸ್ ಹುಡುಕೋದು ಸ್ವಲ್ಪ ಈಸಿ ಎಲ್ರಿಗೂ. ನೀರು ನೋಡೋರಿಗೆ ವೇನ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಅವರ ಹೇಗಿದೆ ಅದು ನೋಡ್ತಾರೆ. ಅದು ನೋಡ್ಬಿಟ್ಟು ಅದರಿಂದ ಪಕ್ಕದಿಂದ ಹೋಗ್ತಾ ಇರ್ತಾರೆ, ಇನ್ನೊಂದು ಕೊಲೈಡ್ ಆಗಿರುತ್ತೆ ಕಡೆ ಕೊಡ್ತಾರಲ್ಲ. ಇವಾಗ ಒಂದು 8 ವೇನ್ಸ್ ಇದ್ರೆ ಅಲ್ಲಿ ಒಂದು ಹಾಗೆ ಚಾನ್ಸ್ ಜಾಸ್ತಿ ಇರುತ್ತೆ. ಇಲ್ಲ ಎಲ್ಲ ಡ್ರೈ ಗ್ಯಾಪ್ಸ್ ಇದ್ರೆ ಅಲ್ಲಿ ಬರಲ್ಲ. ಮತ್ತೆ ಡೀಪ್ ಹುಡುಕೋದು ಕಷ್ಟ ಆಗಿದೆ ಇವಾಗ. 20 ಅಡಿಯಲ್ಲೂ ಏನ್ ನೀರಿರುತ್ತೆ, ಮತ್ತೆ 1,500 ಅಡಿಯಲ್ಲೂ ಏನಿರುತ್ತೆ, ಅದು ಕಡ್ಡಿ ಮತ್ತೆ ಕಾಯಿ ಒಂದೇ ಟೈಪ್ ಅಲ್ಲಿ ಎಳೆಯುತ್ತೆ. ಇವಾಗ ನೀವು 1,000 ಅಡಿಯಲ್ಲಿ ನೀರಿರುತ್ತೆ, ನೀವು ಬರೀ 300-400 ಅಡಿ ಕೊರ್ಸಿರ್ತೀರ, ಅವಾಗ್ಲೂ ಸ್ವಲ್ಪ ಫೇಲಿಯರ್ ಚಾನ್ಸಸ್ ಇರುತ್ತೆ. ಮತ್ತೆ ಆಕ್ಚುಲಿ ರಾಕ್ ಬೆಡ್ ಫಿಜರ್ ಝೋನ್ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ನಿಮ್ಗೆ ನೀರು ಬಂದ್ಬಿಡುತ್ತೆ. ಅದು ಅದು ಒಂದು ಇದೆಲ್ಲ ಆಕ್ಚುಲಿ ನನ್ನ ಇಷ್ಟು ಎಕ್ಸ್ಪೀರಿಯನ್ಸ್ ಪ್ರಕಾರ ದೇವ್ರ ಕಂಟ್ರೋಲ್ ಅಲ್ಲೇ ಇದೆ, ಜನರ ಕಂಟ್ರೋಲ್ ಅಲ್ಲಿ ಇಲ್ಲ. ಯಾಕೆಂದ್ರೆ ಈ ವರ್ಲ್ಡ್ ಅಲ್ಲಿ ಯಾವ ಮಿಷಿನರೀಸ್ನು ಇಲ್ಲಿವರೆಗೆ ಬಂದಿಲ್ಲ ಪರ್ಫೆಕ್ಟ್ ಆಗಿ ಒಂದು. ಹೌದು, ಇಂಥ ಏರಿಯಾ ನಮ್ಮ ಇಂಡಿಯಾದಲ್ಲಿ ಅಂತ ಏರಿಯಾ ಸ್ವಲ್ಪ ಟಫ್ ಏರಿಯಾದಲ್ಲಿ ಹುಡುಕೋದು ಒಂದು 60-70% ಬಂದ್ರು ಆ ಮಿಷಿನರೀಸ್ ಬೆಸ್ಟ್ ಮಿಷಿನರೀಸ್ ಅಂತ. ಹಾಗೆ ಅದು ಸ್ವಲ್ಪ ದೇವ್ರ ಕಂಟ್ರೋಲ್ ಅಲ್ಲೇ ಇದೆ, ಯಾವ ಮಿಷಿನರೀಸು ಇಲ್ಲ. ಯಾಕೆಂದ್ರೆ ಅದರಲ್ಲಿ ನೀರ್ ತೋರಿಸುತ್ತೆ, ಗ್ಯಾಪ್ಸ್ಗಳಿರುತ್ತೆ, ಬಟ್ ನೀರು ಪ್ರೆಷರ್ ಉಂಟೋ ಇಲ್ವೋ ಅಂತ ನೋಡೋ ಮಿಷಿನ್ ಇಲ್ಲಿವರೆಗೆ ಯಾವುದು ಇಲ್ಲ. ಬಟ್ ಅದರಲ್ಲಿ ಲೂಸು ಮತ್ತೆ ಅದು ಒಂದಿದ್ದು ಜಾಸ್ತಿ ವೇನ್ಸು ಹಾಗೆ ಇರೋದ್ರಿಂದ ಅದು ಸಕ್ಸಸ್ ರೇಟ್ ಹಾಗೆ ನೋಡಿ ಹೇಳ್ಬೋದು. ಅಂತ ಮಿಷಿನರೀಸ್ ಮಾಡಿದ್ರೆ ಸ್ವಲ್ಪ ಬೆಟರ್. ಪೂರ್ತಿ ಅದ್ರ ಮೇಲೆ ನಂಬಿಕೆ ಮಾಡಕ್ ಆಗಲ್ಲ, ಮಿಷನರೀಸ್ ಮೇಲೆ ನಂಬಿಕೆ ಮಾಡಕ್. ಅದಕ್ಕೋಸ್ಕರ ಕಂಪ್ಯೂಟರ್ ಅಲ್ಲಿ ಪಾಯಿಂಟ್ ಮಾಡಿದ್ರು ಕೂಡ ಫೇಲ್ಯೂರ್ ಆಗ್ಬಿಡ್ತಾವಲ್ವಾ? ಹೌದೌದು, ಅದೇ ಗ್ಯಾಪ್ಸ್ ಗಳು ಸಿಗುತ್ತೆ, ಡ್ರೈ ಗ್ಯಾಪ್ಸ್ ಇದ್ರೆ ನಿಮ್ಗೆ ಸಿಗಲ್ಲ ಹಾಗೆ. ಮತ್ತೆ ಅದು ಕಂಪ್ಯೂಟರ್ ಅಲ್ಲಿ 1000-1500 ವರೆಗೂ ತೋರಿಸುತ್ತೆ, ನೀವು ಅಷ್ಟು ಕೂಡ ಕೊರ್ದಿರಲ್ಲ, ಕೊರ್ದ್ರು ಕೂಡ ಡ್ರೈ ಗ್ಯಾಪ್ಸ್ ಬರ್ಲಿಕ್ಕೂ ಚಾನ್ಸ್ ಇರುತ್ತೆ ಹಾಗೆ. ಈ ಬೋರ್ವೆಲ್ ಅನ್ನ ಪಾಯಿಂಟ್ ಮಾಡಿ ನೀರು ಬಂದ ನಂತರ ವಿ ನಾಚ್ ಅಲ್ಲಿ ಒಂದ್ಸರಿ ನಾವು ಅದನ್ನ ಅಳತೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಏನು ವಿ ನಾಚ್ ಅಂತ ಅಂದ್ರೆ, ಈ ವಿ ನಾಚ್ ಅಲ್ಲಿ ಅಳತೆ ಮಾಡಿದಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ ಎಷ್ಟು ಪ್ರಮಾಣದ ನೀರಿದೆ ಅಂತ ಹೇಳಿ? ಅಂದ್ರೆ ಮುಂಚೆ ಎಲ್ಲ ಒಂದ್ 30 ಇಯರ್ಸ್ ಬ್ಯಾಕ್ ಎಲ್ಲ ವಿ ನಾಚ್ ಇಡ್ತಾ ಇದ್ರು, ಇವಾಗ ವಿ ನಾಚ್ ಇಡಲ್ಲ. ವಿ ನಾಚ್ ಈಸಿ ಮೆಥಡ್ ಇದೆ, ಒಂದು ಶೀಟು, ಒಂದು ರೆಕ್ಟಾಂಗಲ್ ಒಂದ್ 2 ಅಡಿ ಶೀಟು, ಒಂದು 2 ಅಡಿ ಶೀಟ್ ತಂದು ಅದ್ರಲ್ಲಿ 90 ಡಿಗ್ರಿ ಕಟ್ ಮಾಡ್ಬೇಕು. 60 ಡಿಗ್ರಿ ಅಲ್ಲ, 90 ಡಿಗ್ರಿ ಕರೆಕ್ಟ್ ಆಗಿ ಕಟ್ ಮಾಡಿ ಅದ್ರು ಒಳಗಡೆ ಯಾವ್ದು ಕಾಲುವೆ ಮಾಡಿದಾಗ ಮಾಡಿ ನೀರ್ ಬರ್ತಾ ಇರೋದು, ಕಂಟಿನ್ಯೂಸ್ ಬೋರ್ವೆಲ್ ಇಂದ ಹರಿತಾ ಇರೋ ನೀರು, ಡ್ರಿಲ್ಲಿಂಗ್ ಅಲ್ಲಿ ಹರಿತಾ ಇರೋ ನೀರು, ನೀವು ಫ್ಲಶ್ ಮಾಡಿ ಅದು ಹರಿಯದ್ ಬಿಡೋದಲ್ಲ, ಲಾಸ್ಟ್ ಗೆ ಜಮಾಗಿರೋದ್ ನೀರು ಹರಿಯೋದಲ್ಲ, ಕಂಟಿನ್ಯೂಸ್ ಡ್ರಿಲ್ಲಿಂಗ್ ಅಲ್ಲಿ ಆ ರಾಕ್ ಸೌಂಡ್ ಬರಬೇಕು, ಗಡ ಗಡ ಗಡ ಅಂತ ಸೌಂಡ್ ಬರ್ತಾ ಇರ್ಬೇಕಿದ್ರೆ ಆ ಡ್ರಿಲ್ಲಿಂಗ್ ಅಲ್ಲಿ ಏನ್ ನೀರು ಹೋಗುತ್ತೆ ಅದನ್ನ ವಿ ಶೇಪ್ ಇದ್ರಲ್ಲಿ ಮಧ್ಯದಲ್ಲಿ ಎಲ್ಲ ಸೈಡ್ ಅಲ್ಲಿ ಮಣ್ಣಾಕಿ ಆ 90 ಡಿಗ್ರಿ ವಿ ನಾಚ್ ಇದ್ರಲ್ಲಿ ಅದನ್ನ ಹರಿಸ್ಬೇಕು. ಮತ್ತೆ ಅದರಲ್ಲಿ 90 ಡಿಗ್ರಿ ವಿ ನಾಚ್ ಅಂದ್ರೆ ಲಾಸ್ಟ್ ಅಲ್ಲಿ 1 ಇಂಚ್ ಅಂದ್ರೆ ಬರೀ 300 ಗ್ಯಾಲನ್ಸ್ ಇರುತ್ತೆ, ಮತ್ತೆ 1.5 ಇಂಚ್ ಅಂದ್ರೆ 700 ಗ್ಯಾಲನ್ಸ್ ಇರುತ್ತೆ. ಹಾಗೆ ಅಗ್ಲ ಅಗ್ಲ ಹೋಗುತ್ತೆ ಅಲ್ಲ, ಮೇಲ್ಗಡೆ ಅಗ್ಲ ಹೋಗುತ್ತೆ ಅದು. 3 ಇಂಚ್ ಅಂದ್ರೆ ಒಂದ್ 3000 ಗ್ಯಾಲನ್ಸ್ ವರೆಗೂ ಇರುತ್ತೆ ನೀರು ಹಾಗೆ. ಅದು ಇಂಚ್ ಲೆಕ್ಕ, 1 ಇಂಚ್ ಅಂದ್ರೆ ಇಷ್ಟು, 2 ಇಂಚ್ ಅಂದ್ರೆ ಇಷ್ಟು, ಅದು ಸೈಂಟಿಫಿಕ್ ಒಂದು ಮೆಥಡ್. ಇವಾಗ ಮಾತ್ರ ಹೈ ಸ್ಪೀಡ್ ರಿಗ್ ಇರೋದ್ರಿಂದ ಅದ್ರಲ್ಲಿ ನೀರ್ ಕಮ್ಮಿ ಬರುತ್ತೆ. ಮುಂಚೆ ಒಂದು 650 ರಿಗ್ ಎಲ್ಲ ಇರಬೇಕಿದ್ರೆ ಅದಕ್ಕೆ ಒಂದು ರೇಷಿಯೋ ಮಾಡಿ ಇಷ್ಟು ನೀರ್ ಅಂತ ಹೇಳ್ತಾ ಇದ್ರು, ಅದು ಇಂಚ್ ಲೆಕ್ಕ. ಹಾಗೆ ಆ ಇಂಚ್ ಅಲ್ಲಿ ನಾವು ಒಂದಷ್ಟು ಅದನ್ನ ಅಳತೆ ಮಾಡ್ಕೊಂಡು ಮುಂದುವರಿಯುವಂತದ್ದು ಒಳ್ಳೇದು. ನೀರನ್ನ ಗ್ಯಾಲನ್ ನಲ್ಲೂ ಕೂಡ ಹಿಂದೆಲ್ಲ ಹೇಳ್ತಾ ಇದ್ರು, ಒಂದು ಕೊಳವೆ ಬಾವಿ ಅದು ಸುಸ್ಥಿರವಾಗಿ 16 ವರ್ಷಗಳ ಕಾಲ ನಮ್ಮ ಜೊತೆ ಇರಬೇಕು ಅಂತ ಹೇಳಿದ್ರೆ ಎಷ್ಟು ಗ್ಯಾಲನ್ ನೀರು ಸಿಕ್ಕಿದ್ರೆ ಒಳ್ಳೇದು? ಗ್ಯಾಲನ್ಸ್ ಅಂದ್ರೆ 1 ಗ್ಯಾಲನ್ = 4.6 ಲೀಟರ್ಸ್ ಹಾಗೆ. 1,000 ಗ್ಯಾಲನ್ ಅಂದ್ರೆ 4,600 ಲೀಟರ್ ಹೆಚ್ಚು ಕಮ್ಮಿ ಹಾಗೆ ಇರುತ್ತೆ, ಅದು ಗ್ಯಾಲನ್ಸ್ ಲೆಕ್ಕ ಹೇಳ್ತೀವಿ. ಅದೇ 2 ಇಂಚ್ ಅಂದ್ರೆ ನಿಯರ್ಲಿ 1,000 ಗ್ಯಾಲನ್ಸ್ ಅಂತ. ಜನರಿಗೆ ಒಂದು 2 ಇಂಚ್ ನೀರಿದ್ರೆ ಒಂದು 2 ಎಕರೆ ಮೇಂಟೈನ್ ಮಾಡಬಹುದು ಹಾಗೆ. 2.5 ಇಂಚ್ ಇದ್ರೆ ಒಂದು 2.5-3 ಎಕರೆ ಆರಾಮಾಗಿ ಕರೆಂಟ್ ಚೆನ್ನಾಗಿದ್ರೆ ಮೇಂಟೈನ್ ಮಾಡಬಹುದು ಹಾಗೆ. ಸಾಮಾನ್ಯವಾಗಿ ಈ ಕೊಳವೆ ಬಾವಿಗಳನ್ನ ಮಾಡಿದ್ಮೇಲೆ ಏನು ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳನ್ನ ನಿರ್ವಹಣೆ ಮಾಡುವಂತದ್ದು ಹೇಗೆ? ಮೇನ್ ಎಲ್ಲ ಅದಕ್ಕೆ ಇಂಗು ಗುಂಡಿ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಅಷ್ಟು, ಎಲ್ಲರೂ ಮಾಡಿದ್ರೆ, ಇಡೀ ಸಿಟಿಯಲ್ಲಿ ಎಲ್ಲರೂ ಮಾಡಿದ್ರೆ ಅದು ಆಕ್ಚುಲಿ ಲಾಭದಾಯಕ. ಯಾಕೆಂದ್ರೆ ಇವಾಗ ನೀರು ಎಲ್ಲಿ ಹೋಗುತ್ತೆ, ಕೆರೆಗಳು ಮಾಡಿದ್ರೆ, ಚೆಕ್ ಡ್ಯಾಮ್ ಮಾಡಿದ್ರೆ ಅದು ತುಂಬಾ ಇದಕ್ಕೆ ಒಳ್ಳೇದು. ಯಾವುದಕ್ಕೆ, ಭೂಮಿ ಒಳಗಡೆ ಚಾರ್ಜ್ ಆಗ್ಲಿಕ್ಕೆ ಒಳ್ಳೇದು. ಇವಾಗ ನೀವು ನೀರು ಬಿಡ್ತೀರ, ನನಗೆ ಹಿಂಗು ಗುಂಡಿ ಬಗ್ಗೆ ಅಷ್ಟು ಲಾಭ ಅಂತ ನನಗೆ ಅನ್ಸಲ್ಲ, ಇದೇ ಲಾಭ, ಅಷ್ಟು ಲಾಭ ಇಲ್ಲ. ಬಟ್ ಅದಕ್ಕಿಂತ ಲಾಭ ಇರೋದು ನೀವು ಚೆಕ್ ಡ್ಯಾಮ್ಸ್, ನಿಮ್ಮ ಜಾಗದಲ್ಲಿ ಜಾಸ್ತಿ ಎಕರೇಜ್ ಇದ್ರೆ ಕೆರೆಗಳನ್ನ ಮಾಡಿ ಅದರಲ್ಲಿ ಹಿಂಗು ಹಾಗೆ ಮಾಡಿದ್ರೆ ಅದು ತುಂಬಾ ಬೆಟರ್ ಆಕ್ಚುಲಿ. ಹಾಗೆ ಹಾಗೆ ಮಾಡಿದ್ರೆ, ಎಲ್ಲರೂ ಹಾಗೆ ಮಾಡಿದ್ರೆ ಸ್ವಲ್ಪ ನೀರಿಂದು ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಕೊಳವೆ ಬಾವಿ ಮಾಡಿಸಿದ್ಮೇಲೆ ಒಂದಷ್ಟು ವರ್ಷಗಳ ನಂತರದಲ್ಲಿ ಅದನ್ನ ಒಂದ್ಸಾರಿ ಸ್ಕ್ಯಾನ್ ಮಾಡಿ ನೋಡಬೇಕು ಅಂತ ಹೇಳಿ ಹೇಳ್ತಾರೆ. ಈ ಸ್ಕ್ಯಾನ್ ಮಾಡಿದಾಗ ಸಾಮಾನ್ಯವಾಗಿ ಏನೇನು ಸಮಸ್ಯೆಗಳು ಕಾಣುತ್ತೆ, ಅದನ್ನ ಹೇಗೆ ಪರಿಹಾರ ಮಾಡ್ತೀರಿ? ಅದೇ ಸ್ಕ್ಯಾನ್ ಮಾಡಿದ್ರೆ ಬೋಲ್ಡರ್ಸ್ ಇದ್ರು ಗೊತ್ತಾಗುತ್ತೆ, ಮತ್ತೆ ನೀರು ಮೇಲ್ಗಡೆಯಿಂದ ಹೇಗೆ ಹರಿತಾ ಇರುತ್ತೆ ಅದು ನಿಮ್ಗೆ ಎಷ್ಟಡಿ ಇರುತ್ತೆ ಅದು ಗೊತ್ತಾಗುತ್ತೆ. ಮತ್ತೆ ಅಡಿಯಲ್ಲಿ ಎಲ್ಲಾದ್ರೂ ತುಂಬಾ, ಇವಾಗ 200 ಅಡಿಯಲ್ಲಿ ನೀರು ಬಂತು, 300-350 ಅಡಿಯಲ್ಲಿ ಡ್ರೈ ಗ್ಯಾಪ್ ಬಂತು, ಆ ಡ್ರೈ ಗ್ಯಾಪ್ ಬಂದು ಅಲ್ಲಿ ಹೋಗ್ತಾ ಇದ್ರೆ ಅದನ್ನ ಮುಚ್ಚೋ ಟೆಕ್ನಿಕ್ ಸ್ವಲ್ಪ ಮಾಡಬಹುದು ಹಾಗೆ. ಅದು ಸ್ವಲ್ಪ ಸ್ಪೆಷಲ್ ಆಗಿ ಟೆಕ್ನಿಕ್ ಸ್ವಲ್ಪ ಜೋಪಾನವಾಗಿ ಎಕ್ಸ್ಪರ್ಟ್ ಕಡೆಯಿಂದ ಮಾಡಿಸ್ಬೇಕು ಹಾಗೆ. ಎಷ್ಟು ವರ್ಷಕ್ಕೊಂದ್ಸಾರಿ ಸ್ಕ್ಯಾನ್ ಮಾಡಿಸೋದು ಒಳ್ಳೇದು ಅಂತಾರೆ? ಲೈಫ್ ಅಲ್ಲಿ ಒಂದ್ಸರಿ ಸ್ಕ್ಯಾನ್ ಮಾಡಿದ್ರೆ ಆಯ್ತು, ಸಾಕು. ನಿಮ್ದೇನಾದ್ರೂ ಬೋರ್ವೆಲ್ ಕಮ್ಮಿ ಆದ್ರೆ ನೀರು, ಅವಾಗ ಒಂದ್ಸರಿ ಸ್ಕ್ಯಾನ್ ಮಾಡಿದ್ರೆ ಆಗುತ್ತೆ, ತೊಂದರೆ ಇಲ್ಲ.

ಈ ತಳಿಯು ಮಧ್ಯಮಾವಧಿ ತಳಿಯಾಗಿದ್ದು 110-115 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯು ಮಧ್ಯಮ ಗಾತ್ರದ ತೆನೆಯನ್ನು ಹೊಂದಿದ್ದು ಇಲುಕುಗಳ ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ಸೂಕ್ತವಾದಂತಹ ತಳಿ. ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 14-16 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನ ನೀಡುತ್ತೆ. ಹಾಗೇನೆ 3-3.5 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಇನ್ನು ಮಳೆಯಾಶ್ರಿತ ಪ್ರದೇಶದಲ್ಲಿ 12-14 ಕ್ವಿಂಟಾಲ್ ಧಾನ್ಯದ ಇಳುವರಿ, ಹಾಗೇನೆ 1.5-2.5 ಟನ್ ಮೇವಿನ ಇಳುವರಿಯನ್ನ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಜೊತೆಗೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಇನ್ನು ಮತ್ತೊಂದು ಮಧ್ಯಮಾವಧಿ